50 languages. 71 71 يحب يريد يود شيئا ಏನನ್ನಾದರೂ ಬಯಸುವುದು. ما تريدون ನೀವು ಏನನ್ನು ಮಾಡಲು ಬಯಸುತ್ತೀರಿ. أتودون اللعب بكرة القدم؟ ನೀವು ಕಾಲ್ಚೆಂಡನ್ನು ಆಡಲು ಬಯಸುತ್ತೀರಾ. أتودون زيارة أصدقاء؟ ನೀವು ಸ್ನೇಹಿತರನ್ನು ಭೇಟಿ ಮಾಡಲು ಬಯಸುತ್ತೀರಾ. يريد ಬಯಸುವುದು, ಇಷ್ಟಪಡುವುದು. لا أريد الوصول متأخرا. ನನಗೆ ತಡವಾಗಿ ಬರುವುದು ಇಷ್ಟವಿಲ್ಲ. لا أريد الذهاب إلى هناك. ನನಗೆ ಅಲ್ಲಿಗೆ ಹೋಗುವುದು ಇಷ್ಟವಿಲ್ಲ. أريد الذهاب إلى البيت. ನಾನು ಮನೆಗೆ ಹೋಗಲು ಇಷ್ಟಪಡುತ್ತೇನೆ. أريد البقاء في البيت. ನಾನು ಮನೆಯಲ್ಲಿ ಇರಲು ಇಷ್ಟಪಡುತ್ತೇನೆ. أريد أن أكون لوحدي. ನಾನು ಒಬ್ಬನೇ ಇರಲು ಇಷ್ಟಪಡುತ್ತೇನೆ. أتريد البقاء هنا؟ ನೀನು ಇಲ್ಲಿ ಇರಲು ಬಯಸುತ್ತೀಯ. أتريد أن تأكل هنا؟ ನೀನು ಇಲ್ಲಿ ಊಟ ಮಾಡಲು ಬಯಸುತ್ತೀಯ. أتريد أن تنام هنا؟ ನೀನು ಇಲ್ಲಿ ಮಲಗಲು ಬಯಸುತ್ತೀಯ. أتريد الرحيل غدا؟ ನೀವು ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಡಲು ಬಯಸುತ್ತೀರಾ. أتريد البقاء حتى الغد؟ ನೀವು ನಾಳೆವರೆಗೆ ಇಲ್ಲಿ ಇರಲು ಬಯಸುತ್ತೀರಾ. أتريد دفع الحساب غدا؟ ನೀವು ಹಣವನ್ನು ನಾಳೆ ಬೆಳಿಗ್ಗೆ ಪಾವತಿ ಮಾಡುತ್ತೀರಾ. أتريدون الذهاب إلى المرقص؟ ನೀವು ಡಿಸ್ಕೋಗೆ ಹೋಗಲು ಇಷ್ಟಪಡುತ್ತೀರಾ. أتريدون الذهاب إلى السينما؟ ನೀವು ಚಿತ್ರಮಂದಿರಕ್ಕೆ ಹೋಗಲು ಇಷ್ಟಪಡುತ್ತೀರಾ. أتريدون الذهاب إلى المقهى؟ ನೀವು ಫಲಹಾರ ಮಂದಿರಕ್ಕೆ ಹೋಗಲು ಇಷ್ಟಪಡುತ್ತೀರಾ.